ಆಮದು ಭತ್ತ ಕ್ವಿಂಟಲ್ಗೆ 2,250 2,450 ರೂಪಾಯಿ. ಆಮದು ಬೆಲ್ಲ ಹಳದಿ ಕ್ವಿಂಟಲ್ಗೆ 4,500 ರೂಪಾಯಿ. ಕೆಂಪು ಬೆಲ್ಲ ಕ್ವಿಂಟಲ್ಗೆ 4,400 ರೂಪಾಯಿ. ಕಪ್ಪು ಬೆಲ್ಲ ಕ್ವಿಂಟಲ್ಗೆ 4,800 ರೂಪಾಯಿ. ಮೆಣಸು ಕ್ವಿಂಟಲ್ಗೆ 18,000 ರೂಪಾಯಿ. ಕಾಳು ಮೆಣಸು ಕ್ವಿಂಟಲ್ಗೆ 13,000 ರೂಪಾಯಿ. ಕಚ್ಚಾ ಗೇರುಬೀಜ ಕ್ವಿಂಟಲ್ಗೆ 13,000 ರೂಪಾಯಿ. ಮೈಸೂರು ಬಾಳೆ ಕ್ವಿಂಟಲ್ಗೆ 5,000 ರೂಪಾಯಿ. ಕದಳಿ ಕ್ವಿಂಟಲ್ಗೆ 7,000 ರೂಪಾಯಿ. ಗಾಳಿ ಕ್ವಿಂಟಲ್ಗೆ 6,000 ರೂಪಾಯಿ. ನೇಂದ್ರ ಬಾಳೆ ಕ್ವಿಂಟಲ್ಗೆ 7,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮೀನಾಕ್ಷಿ ಕಲ್ಯಾಣ. ನಡೆಸಿಕೊಡುತ್ತಾರೆ ಯಕ್ಷ ಜ್ಯೋತಿ ಮಹಿಳಾ ಯಕ್ಷಗಾನ ಮಂಡಳಿ ಕುಳಾಯಿ ಇಲ್ಲಿನ ಸದಸ್ಯರು. ಜಗನ್ಮಾತೆ ರಕ್ಷಿಸು, ಪಾಂಡ್ಯ ದೇಶದ ಅರಸ ಮಲೇಕೇತನ ಮಗಳಾದ ಮೀನಾಕ್ಷಿ ಎಂದರೆ ನಾನು. ನನ್ನ ಅಪ್ಪ ಮಕ್ಕಳಿಲ್ಲದೆ ಚಿಂತಿಸುತ್ತಿದ್ದಾಗ ನಾರದ ಮಹರ್ಷಿಗಳ ಮಾರ್ಗದರ್ಶನದಂತೆ ಶತಯಾಗದ ಸಂಕಲ್ಪಗೊಂಡರು. ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30 ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಪ್ರೀತಿದ ಶ್ರೋತೃಲೆ, ಹಲೋ ನಮ್ಮ ಪಾತಿರ್ಗ. ನೇರ ಫೋನಿನ್ ಕಾರ್ಯಕ್ರಮ ಉಂದುವೆ ಶುಕ್ರಾರ ಕಾಂಡೆ ಪತ್ತರೆಕ್ ಪ್ರಸಾರಾಯರೆ ಉಂಡು. ನಿಕುಲು ಪೊಸಬಾಸೆ ಕಲ್ಪುವರ್ಡ ವಾ ಬಾಸೆ ಕಲ್ಪುವರು ಬೊಕ್ಕ ದಾಯ ಕಲ್ಪುವರು. ಈ ಸೇಯದ ಬಗಿಟ್ ಈ ಸರ್ತಿ ಇಂಕ್ಲೆಡ ಪಟ್ಟನ್ಲಿ ಶ್ರೋತೃಲೆ. ಲೆಪ್ಪು ಕೊರಡಾಯಿನ ಫೋನ್ ನಂಬರ್ಲು 2211 ಎಸ್ಟಿಡಿ ಕೋಡ್ 08024. ಮೊಬೈಲ್ ಸಂಖ್ಯೆ 8277300000. ಶ್ರೋತೃಲೆ, ನಿಕುಲು ಪೊಸಬಾಸೆ ಕಲ್ಪೋರ್ಡ ವಾ ಬಾಸೆ ಕಲ್ಪೋರು ಬೊಕ್ಕ ದಾಯ ಕಲ್ಪೋರು ಪಣದು ಇಂಕ್ಲಿನೊಟ್ಟುಗು ಪಟ್ಟೊನ್ಲೆ ಉಂದುವೆ ಶುಕ್ರಾರ ಕಾಂಡೆ ಪತ್ತರೇಕ್. ಈಗ ಎಂ ವಾಣಿಯವರ ಧ್ವನಿಯಲ್ಲಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ. ಕನಸಿನಲಿ ಮನಸ್ಸಿನಲ್ಲಿ ಸರ್ವತ್ರ ವ್ಯಾಪ್ತ ನೀರೇ ಕನಸಿನಲ್ಲಿ ಮನಸ್ಸಿನಲ್ಲಿ ಸರ್ವತ್ರ ವ್ಯಾಪ್ತ ನೀರೇ ಕನಸಿನಲ್ಲಿ ಮನಸ್ಸಿನಲ್ಲಿ ಸರ್ವತ್ರ ವ್ಯಾಪ್ತ ನೀರೇ ಅನುಮಾನವೇಕಿನ್ನು ವೇದಗಳೇ ಸಾಕ್ಷಿ ದೇವನರ ಹರಿ ಅನುಮಾನವೇಕಿನ್ನು ವೇದಗಳೇ ಸಾಕ್ಷಿ ದೇವನರ ಹರಿ ನಂಬಿದ ಬಳಿಕಿನ್ನ ಹಿಂದೆ ಧ್ರುವರಾ